ರೋಹನ್, ಅಜ್ಜಿ ಕೋಲ್ ತಗೊಂಡ್ ಬಾರಪ್ಪ. ಅಲ್ಲ ಮಮ್ಮಿ, ನಿಮಗೆ ಯಾಕೆ ಅಜ್ಜಿಯ ಕೋಲ್ ಬೇಕಾಯ್ತು? ಮಗ ಕೀಲುಗಳಲ್ಲಿ ತುಂಬಾ ನೋವಿದೆ, ನಡಿಯೋಕ್ ಆಗ್ತಿಲ್ಲ. ಅಯ್ಯೋ ಮಮ್ಮಿ, ನಿಮ್ಮಂತ ಜ್ವರವಿದೆ ಹಾಗೂ ಕೀಲುಗಳಲ್ಲಿ ನೋವಿದೆ, ಇದು ಚಿಕ್ಕುನ್ಗುನ್ಯ ಇರಬಹುದು. ಹೌದು, ಚಿಕ್ಕುನ್ಗುನ್ಯ ಲಕ್ಷಣಗಳೆಂದರೆ ತೀವ್ರವಾದ ಜ್ವರ, ತಲೆನೋವು ಮತ್ತು ಕೀಲುಗಳಲ್ಲಿ ತೀಕ್ಷ್ಣ ನೋವು ಇದ್ದರೆ ಸಮೀಪದ ಆರೋಗ್ಯ ಕೇಂದ್ರ ಇಲ್ಲ ಆಸ್ಪತ್ರೆಯನ್ನು ಸಂಪರ್ಕಿಸಿ. ಚಿಕ್ಕುನ್ಗುನ್ಯಗೆ ಭಯಪಡಬೇಡಿ, ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬದವರನ್ನ ಸೊಳ್ಳೆ ಕಡಿತದಿಂದ ರಕ್ಷಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಆಕಾಶವಾಣಿ ಮಡಿಕೇರಿ, ರೈತ ಧ್ವನಿ, ಕಿಸಾನ್ ವಾಣಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಮಾಘ ಫಾಲ್ಗುಣ ಮಾಸ ಶಿಶಿರ ಋತು, ಜನವರಿ ಮಾರ್ಚ್ ಮಧ್ಯೆ. ಹಾಲು, ತುಪ್ಪ, ಎಣ್ಣೆ, ಅಕ್ಕಿಗಳಿಂದ ತಯಾರಿಸಿದ ಆಹಾರ ಅತ್ಯುತ್ತಮ. ಶೀತ ಹೆಚ್ಚು, ಜೊತೆಗೆ ಒಣಹವೆ. ಖಾರದ ಆಹಾರ, ಕಹಿ, ಒಗರು ಪದಾರ್ಥ ವರ್ಜಿಸಿ. ತಂಪು ಪಾನೀಯ ನಿಷಿದ್ಧ. ಬಿಸಿನೀರು ಸೇವನೆ, ದೇಹಕ್ಕೆ ಅಭ್ಯಂಜನ, ವ್ಯಾಯಾಮ ಅತಿ ಉತ್ತಮ. ಉತ್ತಮ ಆಹಾರ ಪದ್ಧತಿ, ಶಿಶಿರ ಋತುವಿನಲ್ಲಿ ಆರೋಗ್ಯ ವೃದ್ಧಿ. ಆಯುಷ್ ಉವಾಚ, ಆಯುಷ್ ಪದ್ಧತಿ ನಿಮ್ಮ ಆರೋಗ್ಯ ಸಂಗಾತಿ. ಪ್ರಕಟಣೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನ. ಕೇಳುಗರಿಗೆಲ್ಲ ನಮಸ್ಕಾರ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಇಂದು ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ. ಕರೆ ಮಾಡಲು ದೂರವಾಣಿ ಸಂಖ್ಯೆ 0827220006. ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ. ಕೇಳುಗರೆ, ನೇರ ಪ್ರಸಾರದಲ್ಲಿ ಇವತ್ತಿನ ಕಾರ್ಯಕ್ರಮ ಕೃಷಿ ಸಿರಿ ಮೂಡಿ ಬರ್ತಾ ಇದೆ. ಸಂಖ್ಯೆಯನ್ನು ಹೇಳಿದ ತಕ್ಷಣ ಕರೆಗಳನ್ನು ಮಾಡಲಿಕ್ಕೆ ಹೊರಟಿದ್ರಿ, ಮಾತಾಡ್ತಾ ಹೋಗೋಣ. ನಮಸ್ಕಾರ ಹೇಳಿ, ಯಾರು ತಾವು? ಹಲೋ. ಹಾಂ, ತಮ್ಮ ಹೆಸರು? ಪೂವಯ್ಯ ಅಂತ. ಹೆಸರೇನಂದ್ರಿ? ಪೂವಯ್ಯ. ಪೂವಯ್ಯನವ್ರು ಎಲ್ಲಿಂದ? ವೀರಸ್ಪೇಟೆ ತಾಲೂಕು ವಿಟ್ಟಂಗಿ. ಹೌದಾ? ಹೇಗಿದೆ ಪೂವಯ್ಯನವರ ಆ ಕಡೆಗೆ ವಾತಾವರಣ? ವಾತಾವರಣ ಚೆನ್ನಾಗಿದೆ. ಸರಿ, ಆಗ ಮಳೆ ಮಳೆ ಇದೆಯಾ? ಮಳೆ ಇಲ್ಲ, ಬಿಸಿಲು. ಹೌದಾ? ಮಳೆ ಬೇಕಾಗಿತ್ತ ಅಥವಾ ಬಿಸಿಲು? ಹೌದಾ? ಓದ್ತದಿರಲ್ವ ನೀವು ಪೂವಯ್ಯನವ್ರೆ? ಹೌದು ಸರ್. ಹಾ, ಏನು ಓದ್ತದಿರಿ ಹೇಳಿ? ಸೆಕೆಂಡ್ ಪಿ ಯು ಸಿ ಸರ್. ಅಲ್ವಾ, ಈ ವರ್ಷ ಸೆಕೆಂಡ್ ಪಿ ಯು ಸಿನ? ಹೌದು ಸರ್. ಯಾವುದು? ಕಾಮರ್ಸ್ ಸರ್. ಹಾ ಹಾ, ಕೃಷಿ ಕೆಲಸಗಳನ್ನು ಚೆನ್ನಾಗಿ ಮಾಡ್ಕೊಂಡು ಹೋಗ್ತದಿರಲ್ವಾ? ಹೌದು ಸರ್. ಬಹಳ ಇಷ್ಟಪಟ್ಟು ಮಾಡುವ ಕೆಲಸಗಳೇನು ನಿಮ್ದು? ಎಲ್ಲ ಕೆಲಸ ಮಾಡ್ತೀವಿ ಸರ್. ಎಲ್ಲ ಕೆಲಸನು ಮಾಡ್ತೀರಿ ನೋಡಿ ಅದು. ಅಪ್ಪ ಅಮ್ಮ ಹೇಳಿದ್ದು ನಿಮಗೆ ಇಷ್ಟವಾಗಿದ್ದು ಮಾಡ್ತಾ ಹೋದ್ರೆ ಅನುಕೂಲವೇ ಅಲ್ವಾ? ಹೌದು ಸರ್. ಹೌದು ಹೌದು. ಒಂದು ಪ್ರಶ್ನೆ ನಿಮಗೆ ಪೂವಯ್ಯನವರ. ಹೇಳಿ ಸರ್. ನೇಗಿಲು ನೋಡಿದಿರಲ್ವಾ? ನೇಗಿಲು ನೋಡಿದೀನಿ ಸರ್. ಅಲ್ವಾ, ಬಳಸಿದಿರಲ್ವಾ? ಬಳಸಿದೀನಿ ಸರ್. ಹೌದು. ಒಳ್ಳೇದು. ಇದನ್ನ ಇಂಗ್ಲಿಷ್ ನಲ್ಲಿ ಏನಂತ ಕರೀತಾರೆ ಅಂತ ಹೇಳ್ಬೋದಾ? ನೇಗಿಲನ್ನ ಇಂಗ್ಲಿಷ್ ನಲ್ಲಿ ಏನಂತ ಕರೀತಾರೆ? ನೆನಪಾಗ್ತಾ ಇದೆಯಾ? ಇಲ್ಲಲ್ಲ ಸರ್. ಇಲ್ವಾ? ನೋಡಿ ನೋಡಿ, ಒಂದು ಅಕ್ಷರ ಹೇಳ್ತೀನಿ. ಸೂಕ್ಷ್ಮವಾಗಿ ಅದು ಉತ್ತರವನ್ನ ನಿಮಗೆ ಸಿಗೋ ತರ ಸಹಾಯ ಮಾಡ್ತೀನಿ ನೋಡಿ. ಮೊದಲ ಪದದ ಮೊದಲ ಅಕ್ಷರ ಪಿ. ಹಾ, ಆ ಪದದ ಮೊದಲ ಅಕ್ಷರ ಪಿ. ಗೊತ್ತಾಗ್ತಲ್ವಾ? ಹೌದು. ನೋಡೋಣ, ಮುಂದೆ ಅವರು ಕರೆ ಮಾಡ್ತಾರಲ್ಲ ಉತ್ತರ ಸಿಗುತ್ತೆ, ಕೇಳ್ತಾರ್ರಿ. ಧನ್ಯವಾದ, ನಮಸ್ಕಾರ. ಕೇಳಿದ್ರೆ ನಿಮ್ಮ ಮುಂದಿದೆ ಪ್ರಶ್ನೆ, ನೇಗಿಲು ಎಂಬುದನ್ನು ಇಂಗ್ಲಿಷ್ನಲ್ಲಿ ಏನಂತ ಕರೀತಾರೆ? ಯಾರು ಹೇಳ್ಬೋದು ನೋಡೋಣ. ಕರೆ ಮಾಡಿ ಶ್ರೋತೃಗಳೇ, ಹೊಸಬರಿಗೆ ಅವಕಾಶ ಇರಲಿ. 08272220006 ಮಡಿಕೇರಿ ಆಕಾಶವಾಣಿಯಿಂದ ನೇರ ಪ್ರಸಾರದಲ್ಲಿ ಕೃಷಿ ಸಿರಿ ಮೂಡಿ ಬರ್ತಾ ಇದೆ. ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆಗಳ ಕಾರ್ಯಕ್ರಮ ಇದು. ನಿಮ್ಮ ಅನುಭವಗಳನ್ನು, ವಿಶೇಷತೆಗಳನ್ನು ಹಂಚಿಕೊಳ್ಬೋದು ಶ್ರೋತೃಗಳೇ. ಕೊಡಗು ಅಲ್ಲದೇ ಅಕ್ಕಪಕ್ಕದ ಜಿಲ್ಲೆಗಳ ರೈತ ಬಾಂಧವರು ಸಹ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೋದು, ವಿಷಯಗಳನ್ನು ಹಂಚಿಕೊಳ್ಬೋದು. ಕರೆ ಯಾರಾದ್ರು ನೋಡೋಣ. ನಮಸ್ಕಾರ, ಮಾತಾಡಿ. ಹಲೋ, ನಮಸ್ಕಾರ ಸರ್. ನಮಸ್ಕಾರ, ತಮ್ಮ ಹೆಸರು? ಹರೀಶ್ ಸರ್, ಕುಕ್ಳೂರಿಂದ. ಹರೀಶ್ ವಿರಾಜಪೇಟೆ. ಹಾ, ಎಲ್ಲಿಂದ ಅಂದ್ರೆ? ಕುಕ್ಳೂರು, ವಿರಾಜಪೇಟೆ. ಹಾ ಹಾ, ಕುಕ್ಳೂರು. ಓಕೆ ಹರೀಶ್ ಅವರೇ, ಈಗ ಒಂದು ಪ್ರಶ್ನೆ ಕೇಳ್ತಾ ಇದ್ವಿ ಪೋವೈನ್ ಅವರೇ. ಹೇಳಿ ಸರ್. ನೇಗಿಲು ಅನ್ನೋದನ್ನ ಇಂಗ್ಲಿಷ್ ನಲ್ಲಿ ಏನಂತ ಕರೀತಾರೆ? ಪ್ಲೌ. ಹಾ, ಸರಿಯಾಗಿ ಹೇಳಿದ್ರಿ. ಒಂದೊಂದು ಅಕ್ಷರವನ್ನು ಹೇಳ್ಬೋದಾ? ಯಾವ್ದು ಸರ್? ಪ್ಲೋ ಅಂತ ಹೇಳಿದ್ರಲ್ಲ, ಅದರಲ್ಲಿರುವ ಅಕ್ಷರ ಒಂದೊಂದೇ ಬಿಡಿಸಿ ಹೇಳ್ಬೋದಾ? PLOUGH. ಹಾ, ಸರಿಯಾಗಿ ಹೇಳಿದ್ರಿ, ಸರಿಯಾಗಿ ಹೇಳಿದ್ರಿ. ನೋಡಿ, ನಿಮಗೆ ಅದು ಗೊತ್ತಾಗಿದೆ, ತಿಳ್ಕೊಂಡಿದ್ರಿ ಅಲ್ವಾ? ಹೌದು ಹೌದು ಹೌದು, ನಿಜ, ಒಳ್ಳೇದು. ಕೆಲವೊಂದು ಬಹಳ ಸುಲಭವಾಗಿರ್ತವೆ, ಆದರೆ ನಮ್ಮ ಗಮನಕ್ಕೆ ಬರೋದಿಲ್ಲವ, ಅಥವಾ ನಾವು ತಿಳ್ಕೊಂಡ್ರು ಅದು ನೆನಪಿನಲ್ಲಿ ಇಟ್ಕೊಳ್ಳೋದಿಲ್ವೋ, ಅದೇ ಅರ್ಥ ಆಗಲ್ಲಲ್ವಾ? ಹೌದು ಸರ್, ಕಷ್ಟ ಅನಿಸ್ತೇವೆ ಒಮ್ಮೊಮ್ಮೆ. ಹಾ, ಅಲ್ಲ, ಕಷ್ಟ ಅನ್ನೋದ್ಕಿಂತ ಅದ್ರ ಬಗ್ಗೆ ಅಷ್ಟು ಗಂಭೀರವಾಗಿ ತಗೊಂಬಲ್ಲ. ಹೌದು ಹೌದು ಹೌದು. ವಿರಾಜಪೇಟೆಯಿಂದ ನಿಮ್ಮ ಊರು ಎಷ್ಟು ದೂರ ಆಗುತ್ತೆ? ನಮ್ದು ವಿರಾಜಪೇಟೆಯಿಂದ ಒಂದು 3 ಕಿಲೋಮೀಟರ್ ಅಲ್ಲಿ ಇದ್ದೀನಿ ಸರ್. ಮಡಿಕೇರಿ ರೋಡ್ ಅಲ್ಲಿ. ಹಾ, ಎರಡು ಕುಕ್ಳೂರ್ ಬರುತ್ತೆ. ಒಂದು ಆ ಕಡೆ ಕೊಡ ಸಮಾಜ ಅಂತ ಇದೆ, ಆ ಕಡೆ ಕುಕ್ಳೂರ್ ಇದೆ, ನಮ್ದು ಈ ಕಡೆ ಕುಕ್ಳೂರ್ ಸರ್, ಮೇನ್ ರೋಡ್ ಅಲ್ಲಿ ಇದೆ. ಆಗಿಂದಾಗೆ ಸಂಪರ್ಕ ಮಾಡ್ತಾ ಇರ್ತೀರಿ ಅಲ್ವಾ? ಹಾ, ಮಧ್ಯ ಮಧ್ಯದಲ್ಲಿ ಮಾಡ್ತಾ ಇರ್ತೀನಿ ಸರ್, ಇತ್ತೀಚೆಗೆ ಬಿಟ್ಟೋಯ್ತು, ಈಗ ಪುನಃ ಶುರು ಆಯ್ತು. ಯಾಕೆ ಬಿಟ್ಟೋಗಿದ್ದು ಕಾರಣ ಏನಂತ ಗೊತ್ತಿಲ್ಲ, ಅದೇ ಶುರು ಮಾಡಿದ್ದು ಕಾರಣ ಈಗ ನೀವು ನನ್ನ ರೇಡಿಯೋ ಆನ್ ಮಾಡಿದ್ ನಾವು ಬೆಳಿಗ್ಗೆ ಎದ್ದಿದ್ದ ರೇಡಿಯೋ ಆನ್ ಮಾಡ್ತೀವಿ. ಅದು ಕಾವೇರಿ ಎಕ್ಸ್ಪ್ರೆಸ್ ಇರುವಾಗ ಫ್ರೀಕ್ವೆಂಟ್ ಆಗಿ ಮಾಡ್ತಿದ್ದೆ ಸರ್. ಈಗ ಅದು ಆ ಪ್ರೋಗ್ರಾಮ್ ಸ್ವಲ್ಪ ಕಡಿಮೆ ಆಯ್ತು ಕಾಣ್ತಲ್ವಾ? ಸ್ವಲ್ಪ ಯಾಕೆ, ಸ್ವಲ್ಪ ಇಲ್ಲ, ಅದು ಇಲ್ಲ, ಅದೇ ಇಲ್ಲ, ಅದು ಹಾಗೆ ಬಿಟ್ಟೋಯ್ತು. ಈಗ ಸಾಯಂಕಾಲ ಬಂದು ರೇಡಿಯೋ ಆನ್ ಮಾಡಿ ನಿಮ್ಮ ಪ್ರೋಗ್ರಾಮ್ ಕೇಳ್ತಾ ಇರ್ತೀನಿ ನಾನು. ಮತ್ತೆ ನಂಗೂ ಸ್ವಲ್ಪ ಈ ಗಾರ್ಡನಿಂಗ್ ಅಲ್ಲಿ ತುಂಬಾ ಆಸಕ್ತಿ ಇದೆ ಅಲ್ವಾ? ಫ್ರೂಟ್ಸ್ ಗಿಡ ಸ್ವಲ್ಪ ಇರೋದೊಂದು 35 ಸೆಂಟ್ ಜಾಗ ನನ್ಗೆ, ಅದ್ರಲ್ಲಿ 10 ಸೆಂಟ್ ಅಲ್ಲಿ ಮನೆ ಇದೆ, ಮಿಕ್ಕಿದ್ದು ಸ್ವಲ್ಪ ಹಾಗೆ ಒಂದು ಎಲ್ಲ ಫ್ರೂಟ್ಸ್ ಗಿಡ ನೆಟ್ಟಿದ್ದೀನಿ. ಯಾವ್ದಾವ್ದು ನಿಮಗೆ ಈಗ ಕೈಗೆ ಸಿಗ್ತಾ ಇದೆ ಹಣ್ಣುಗಳು? ಸಪೋಟ ಇದೆ, ಪೇರೆ, ಸೀಬೆಕಾಯಿ ಇದೆ, ಬಟರ್ ಫ್ರೂಟ್ ಇದೆ, ಮತ್ತೆ ಪ್ಯಾಷನ್ ಫ್ರೂಟ್ ಇದೆ. ಪ್ಯಾಷನ್ ಫ್ರೂಟ್ ಈಗ ಹಣ್ಣು ಮುಗಿತಾ ಇದೆಯಾ ಸರ್? ಪ್ಯಾಷನ್ ಫ್ರೂಟ್ ಈಗ ಹಣ್ಣು ಇದೆಯಾ ಮುಗಿತಾ? ಮೊನ್ನೆವರೆಗೆ ಇತ್ತು ಸರ್, ಎರಡು ವೆರೈಟಿ ಇದೆ, ಒಂದು ಸಿ ಇದೆ, ಒಂದು ಒಂದು ಸ್ವಲ್ಪ ತುಂಬಾ ಇದು ಇರುತ್ತೆ, ಹುಳಿ ಇರುತ್ತೆ. ಸಾರಿ, ಸಿಹಿ ಇರೋದು ಬಣ್ಣ ಹೇಗೆ? ಈಗ ಕಡಿಮೆ ಆಗಿದೆ ಸರ್, ಈಗ ಫಸಲಾಗಿದೆ, ಒಂದು ಹೋದ ತಿಂಗಳವರೆಗೆ ಇತ್ತು ನಂಗೆ. ಈಗ ಮತ್ತೆ ನೀವು ಒಂದ್ಸತಿ ಪ್ರೋಗ್ರಾಮ್ ಅಲ್ಲಿ ಹೇಳಿದ್ರಿ ರಸಂ ಮಾಡಬಹುದು ಅಂತ ಹೇಳಿ, ಅದು ಟ್ರೈ ಮಾಡುದು, ಚೆನ್ನಾಗಿತ್ತು. ನೋಡಿ, ಅಷ್ಟವರೆಗೆ ಗೊತ್ತಿಲ್ಲ ನಮ್ಗೆ ರಸಂ ಮಾಡ್ತಾರೆ. ಮತ್ತೆ ಹೇಗೆ ತಿಂತೀರಿ ನೀವು? ಅದು ಸೀದ ಹಾಗೆ ತಿನ್ಬಿಟ್ಟು ಸರ್, ಬೀಜ ಸಮೇತ ಪರ್ಪಲ್ ತರ, ಪರ್ಪಲ್ ಕಲರ್ ಬರ. ಹೌದು, ಬೀಜ ಸಮೇತ ಕಲರ್ ಸ್ವಲ್ಪ ತುಂಬಾ ಹುಳಿ, ಆದ್ರೆ ಅದಕ್ಕೊಂದು 4-5 ಸ್ಪೂನ್ ಸಕ್ಕರೆ ಹಾಕಿ ತಿಂತಿದ್ದೆ ಮೊದ್ಲು. ಈಗ ಅದು 4-5 ಸಕ್ಕರೆ ಸುಮ್ನೆ ವೇಸ್ಟ್ ಮಾಡದ ಯಾಕಂತೇಳಿ ಹಾಗೆ ಬಿಟ್ಬಿಟ್ಟು ಸಹ. ನೀವ್ ಹೇಳಿದ್ರಲ್ಲ ರಸಂ ಮಾಡ್ಬೋದಂತ. ಅಲ್ಲ, ಬೆಲ್ಲ ಹಾಕೊಂಡ್ ತಿನ್ನಿ, ಚೆನ್ನಾಗಿರುತ್ತೆ. ಬೆಲ್ಲದ ಪುಡಿ? ಹೌದು ಸರ್, ಆರ್ಗ್ಯಾನಿಕ್ ಬೆಲ್ಲದ ಪುಡಿ ಸಿಗುತ್ತೆ ಆರಾಮಾಗಿ. ಅದನ್ನ ಒಂದು ನೀವ್ ಹೇಳಿದಂಗ ಒಂದ್ 4-5 ಚಮಚ ಹಾಕೊಂಡು ಬಹಳ ಚೆನ್ನಾಗಿರುತ್ತೆ, ಅದೊಂದು ಒಳ್ಳೆ ಐಡಿಯಾ. ಹೌದು ಹೌದು. ಮತ್ತೆ ಈಗ ಇತ್ತೀಚೆಗೆ ನಾನು ವೆನಿಲಾ ನೆಗ್ಲೆಟ್, ಅಂದ್ರೆ ವೆನಿಲಾ ಇತ್ತು ಸರ್ ಒಂದು ತುಂಬಾ, ಒಂದು 10-15 ವರ್ಷದ ಹಿಂದ್ ಕಡೆ ವೆನಿಲಾ ಚೆನ್ನಾಗಿ ಮಾಡ್ತಿದ್ದೆ, ಅದೆಲ್ಲ ಡಿಸೀಸ್ ಆಗಿ ಹೋಯ್ತು. ಈಗ ಒಂದು ಎರಡು ಕಡೆ ಕಂಡು ಬಂದಿದೆ ನಂಗೆ, ಮೊನ್ನೆ ಹುಡುಕ್ತಾ ಇರುವಾಗ ಆಗಿತ್ತು, ಮತ್ತೆ ಚಿಗುರಿದೆ ಅಲ್ಲಿ, ಆ ಏರಿಯಾದಲ್ಲಿ ಮಾತ್ರ ಸ್ವಲ್ಪ ಅದು ಡಿಸೀಸ್ ಇಲ್ಲದೆ ಫ್ರೀ ಆಗಿ ಉಂಟು, ಚೆನ್ನಾಗಿ ಬಂದಿದೆ. ಸರಿನೆ ಸರಿನೆ. ಎರಡೇ ಎರಡು ಬಳ್ಳಿ ಇದೆ ಸರ್ ನಂದು. ಓಕೆ, ಒಳ್ಳೇದು. 35 ಸೆಂಟ್ ಅಲ್ಲಿ ತುಂಬಾ ಬಳ್ಳಿ ಇತ್ತು. ಓಹೋ, ಈಗ ಹೋಗಿ ಈಗ ಪುನಃ ಸ್ಟಾರ್ಟ್ ಮಾಡಿದೀನಿ ನೋಡು. ಅದು ಹಾಗೆ ಮಾಡುವ ಅಂತ ಇದ್ದೀನಿ. ಹೌದೌದು. ಇನ್ನು ಎಗ್ ಫ್ರೂಟ್ ಹಾಕೊಂಡಿದ್ರ? ಯಾವ್ದು ಸರ್? ಎಗ್ ಫ್ರೂಟ್ ಒಂದು ಗಿಡ ಇದೆ ಸರ್, ಅದು ಸರಿ ಆಗ್ತಾ ಇಲ್ಲ, ಯಾಕಂತ ಗೊತ್ತಿಲ್ಲ. ಓಹೋ, ಅದೇ ನೆರಳು ಹೆಚ್ಚಿಗೆ. ಫ್ರೂಟ್ ಒಂದು ಸರಿ ಬಂದೇ ಇಲ್ಲ ಸರ್, ನಾನು ಸುಮಾರು ಹಾಕಿದ್ದೆ. ಅದೇ ಚಿಗುರ್ತದೆ ಸತ್ತು ಹೋಗ್ತದೆ, ಅದು ಏನಕ್ಕಂತ ಗೊತ್ತಿಲ್ಲ. ಓಹೋ, ಸುಮಾರು ಜಾಯಿಕಾಯಿ ಇದೆ. ಅಲ್ಲ, ಚಿಗುರುತ್ತೆ ಗಿಡ ಇದೆ. ಅಲ್ಲ, ಚಿಗುರುತ್ತೆ ಸತ್ತೋಗುತ್ತೆ ಅಂದ್ರೆ ಗಿಡನ ಹೋಗ್ಬಿಡುತ್ತೆ. ಗಿಡನೇ ಸತ್ತೋಯ್ತಾ? ಹೌದು, ಹೋಗ್ತಾ ಉಂಟು. ಹಂಗಾದ್ರೆ ನೀವು ನಾಟಿ ಮಾಡುವಾಗ ಸ್ವಲ್ಪ ಸುಣ್ಣ ಹಾಕ್ಬಿಟ್ಟು ಗಿಡಗಳನ್ನ ಹಾಕ್ಬಿಡಿ. ಹೌದಾ? ಓಕೆ. ರೋಗಾಣು ಇದ್ದಿದ್ದು ಮುಂದುವರಿಯಲ್ಲ. ರೋಗಾಣು ಸಾಯಿಸ್ಲಿಕ್ಕೆ ಸುಣ್ಣ ಪರಿಣಾಮಕಾರಿಯಾದ ಪದಾರ್ಥನೇ. ಹೌದು, ಮಾಡಿ ಮಾಡಿ, ಒಳ್ಳೇದಾಗ್ಲಿ. ಹರೀಶಣ್ಣ ಧನ್ಯವಾದ, ನಮಸ್ಕಾರ. ನಮಸ್ಕಾರ. ಕೇಳಿದ್ರೆ ನೇರ ಪ್ರಸಾರದಲ್ಲಿ ಕಾರ್ಯಕ್ರಮ ಕೃಷಿ ಸಿರಿ ಮೂಡಿ ಬರ್ತಾ ಇದೆ. ಕೃಷಿ ಮತ್ತು ಪರಿಸರ ಸಂಬಂಧಿ ರಸ ಪ್ರಶ್ನೆಗಳ ಕಾರ್ಯಕ್ರಮ ಮಡಿಕೇರಿ ಆಕಾಶವಾಣಿಯಿಂದ ಕರೆ ಮಾಡ್ತಾ ಇದ್ರಿ, ಮಾತಾಡ್ತಾ ಹೋಗೋಣ. ನಮಸ್ಕಾರ, ಯಾರು ತಾವು ಹೇಳಿ, ಯಾರು ತಾವು? ಹಲೋ. ಹಾ, ನಮ್ಮ ಹೆಸರು. ಹಲೋ, ನಿಮ್ಮ ಹೆಸರು? ನಮಸ್ಕಾರ ಸರ್. ಹಾ ನಮಸ್ಕಾರ, ನಿಮ್ಮ ಹೆಸರು? ನಾನು ಸಿಟಿ ದಿನಶೇಖರ್ ಅಂತಿದ್ದೇನೆ. ಹಾ ಹಾ, ಚಂದ್ರಶೇಖರ್ ಅವರೇ, ನಿಮ್ ಕಡೆಗೆ ಮಳೆ ಹೇಗಿದೆ? ಮಳೆ ಹೇಗಿದೆ? ಮಳೆ ಕಡಿಮೆ ಇವತ್ತು ರಾತ್ರಿ, ಬೆಳಗ್ಗೆ ನಿನ್ನೆ ರಾತ್ರಿ ಹೋಯ್ತು. ಅಂದ್ರೆ ಭೂಮಿ ತೇವಾಂಶ ಇದೆ. ನೀನ್ ಬೇಕಾಗಲ್ಲ ಅಂದ್ರೆ ಹೋಯ್ತಾ ಇದೆ, ಏನ್ ಮಾಡಕ್ಕಾಗತ್ತೆ? ಹೌದು, ಮಳೆ ಇದೆ, ಎಲ್ಲಾ ಕಡೆಗೂ ಮಳೆ ಇದೆ ಅಲ್ವಾ? ಮಳೆ ಇದೆ. ಚಂದ್ರಶೇಖರ್ ಅವರೇ, ಒಂದು ಪ್ರಶ್ನೆ ನಿಮಗೆ. ನಿಮಗೆ ಪ್ರಶ್ನೆ, ಎರೆಹುಳುವಿನ ಪ್ರಾಮುಖ್ಯತೆಯನ್ನ ಗುರುತಿಸಿದ ವಿಜ್ಞಾನಿ ಯಾರು ಅಂತ ಅನ್ಕೊಂಡು ಹೇಳ್ಬೋದಾ ನೋಡಿ? ಹೌದು, ಗೊತ್ತಾಗ್ತಲ್ವಾ? ಸರಿ, ಹಂಗಾದ್ರೆ ಜರ್ಮನಿ ಯಾರಂದ್ರೆ? ಜರ್ಮನಿ ಅಲ್ಲ, ವಿಜ್ಞಾನಿ ಹೆಸರು ಹೇಳ್ಬೇಕು. ಜರ್ಮನಿ ಜಪಾನ್ ಅಲ್ಲ, ವಿಜ್ಞಾನಿ ಹೆಸರು ಹೇಳ್ಬೇಕು. ಹೌದಲ್ವಾ? ನೋಡೋಣ, ಮುಂದಿನ ಕರೆ ಯಾರು ಮಾತಾಡ್ತಾರೆ, ಉತ್ತರ ಸಿಗುತ್ತೆ. ಕೇಳ್ತಾ ಇರಿ. ನಮಸ್ಕಾರ. ಕೇಳಿದ್ರೆ ಎರೆಹುಳು ನಿಸರ್ಗದ ನೇಗಿಲು, ಭೂಮಿ ತಾಯಿಯ ಕರುಳು ಅಂತ ಅನ್ಕೊಂಡು ಕರೆಯೋದಿದೆ. ಎಷ್ಟು ಚೆನ್ನಾಗಿ ಭೂಮಿಯ ಫಲವತ್ತತೆಯನ್ನ ಇಟ್ಕೊಳ್ಳುತ್ತಂತಂದ್ರೆ, ಬಹಳ ವಿಶೇಷವಾದ ಜೀವಿ ಇದು. ಇದನ್ನ ಗುರುತಿಸಿದ್ರ ಪ್ರಾಮುಖ್ಯತೆಯನ್ನ ನಾಡಿಗೆ ಸಾರಿದ ಒಬ್ಬ ವಿಜ್ಞಾನಿ ಇದ್ದಾರೆ, ಅವರು ಯಾರು ಅನ್ಕೊಂಡು ಹೇಳ್ಬೋದಾ ನೋಡಿ. ಮುಂದಿನ ಕರೆ. ನಮಸ್ಕಾರ, ಯಾರು ತಾವು? ಸರ್ ನಮಸ್ಕಾರ ಸರ್. ತಮ್ಮ ಹೆಸರು? ನೂತನ್ ತಮ್ಮಂಡ. ಎಲ್ಲಿ ಹೆಸರೇನಂದ್ರಿ? ನೂತನ್. ನೂತನ್ ತಮ್ಮಂಡ. ಹಾ, ಎಲ್ಲಿಂದ ನೂತನ್? ತೂಚಂಕೇರಿಯಿಂದ ಸರ್. ಎಲ್ಲಿಂದ? ತೂಚಂಕೇರಿ, ಪನ್ನಂಪೇಟೆ ತಾಲೂಕು ತೂಚಂಕೇರಿ. ಹಾ ಹಾ ಹಾ, ಓಕೆ. ನೂತನ್, ಪ್ರಶ್ನೆ ತಮ್ಗೆ ಗೊತ್ತಾಯ್ತ? ನಾನು ಕೇಳಿಸ್ಕೊಂಡಿಲ್ಲ ಸರ್, ಒಂದ್ಸಲ ಹೇಳಿ ಸರ್. ಎರೆಹುಳುವಿನ ಪ್ರಾಮುಖ್ಯತೆಯನ್ನ ಗುರುತಿಸಿದ ವಿಜ್ಞಾನಿ ಯಾರು? ಏನ್ ಸರ್ ಮತ್ತೊಮ್ಮೆ ಹೇಳಿ ಸರ್? ಎರೆಹುಳುವಿನ ಪ್ರಾಮುಖ್ಯತೆಯನ್ನ ಗುರುತಿಸಿದ ವಿಜ್ಞಾನಿ ಯಾರು? ಗೊತ್ತಿಲ್ಲ ಸರ್. ಒಂದೇ ಸರಿಗೆ ಹೇಳ್ಬಿಟ್ರಿ ಗೊತ್ತಿಲ್ಲ ಅಂತ. ಅದ್ರ ಬಗ್ಗೆ ಅಷ್ಟು ತಿಳುವಳಿಕೆ ಇಲ್ಲ ಸರ್. ಅಲ್ವಾ? ಅಲ್ಲ, ನಿಮ್ಮ ಗಮನಕ್ಕೆ ಬಂದಿಲ್ಲ ಅದು ಬಹುಶಃ ಅಲ್ವಾ? ಹೌದು. ಡಾರ್ವಿನ್, ಡಾರ್ವಿನ್ ಅನ್ನ ಹೆಸರನ್ನ ಕೇಳಿದ್ರ? ನೋಡಿ ನೋಡಿ, ಅದೇ ಎಲ್ಲೋ ಪದ ಸೇರಿಕೊಂಡಿರುತ್ತೆ ಮೆದುಳಿನಲ್ಲಿ. ಡಾರ್ವಿನ್ ಅವರು ಎರೆಹುಳುವಿನ ಪ್ರಾಮುಖ್ಯತೆಯನ್ನ ನಾಡಿಗೆ ಸಾರಿದ್ರು, ಹೇಳಿದ್ರು ಅವರು. ಎರೆಹುಳು ಭೂಮಿ ತಾಯಿಯ ಕರುಳು, ನಿಸರ್ಗದ ನೇಗಿಲು ಅನ್ಕೊಂಡು. ಹೌದು ಹೌದು, ಒಳ್ಳೇದು. ನೂತನ್ ನಮಸ್ಕಾರ, ಧನ್ಯವಾದ. ಕೇಳಿದ್ರೆ ಎರೆಹುಳುಗಳು ನಿಮ್ಮ ಜಮೀನಿನಲ್ಲಿ ತೋಟದಲ್ಲಿ ಚೆನ್ನಾಗಿದ್ದಷ್ಟು ಬಹಳ ಒಳ್ಳೇದು. ಮುಂದಿನ ಕರೆ. ನಮಸ್ಕಾರ, ಯಾರು ತಾವು? ಹಲೋ ಹೇಳಿ, ಯಾರು ತಾವು? ನಾವು ಮರೂರಿಂದ. ಹೆಸರು? ಹೆಸರು ನಂಗಾರು ಗೀತಾ. ದೀಪ? ಗೀತಾ. ಗೀತಾ? ಗೀತಾ. ಗೀತಾ ನಂಗಾರು. ಹೌದು. ಮರೂರು. ಹಲೋ. ಮರೂರು ಅಂದ್ರಲ್ವಾ? ಮರೂರು ಅಂದ್ರಲ್ವಾ? ಹೌದು ಸರ್. ಅಲ್ಲಿ ಏಲಕ್ಕಿ ಬೆಳಿತೀರಾ? ಏಲಕ್ಕಿ ಒಂದು ಎರಡು ಮೂರು ಗಿಡ ಇದೆ ಸರ್. ಹೌದಾ? ಏಲಕ್ಕಿ ಎಷ್ಟು ವಯಸ್ಸಿನ ಕಂದುಗಳನ್ನ ನಾಟಿಗೆ ಬಳಕೆ ಮಾಡ್ಕೊಳ್ಬಹುದು ಅಂತ ಹೇಳ್ತೀರಾ? ಒಂದು ಎರಡು ಮೂರು ವರ್ಷದ ಗಿಡಗಳನ್ನೆಲ್ಲ ಹಾಕೋಬಹುದು ಸರ್. ಎರಡು ಮೂರು ವರ್ಷ? ಮೂರು ವರ್ಷಕ್ಕೆ ನಿಮಗೆ ಟಿಸಲುಗಳು ಹೊಡೆದು ದೊಡ್ಡ ಕಂದುಗಳ ಗುಚ್ಚನೆ ಕಾಣ್ಬಿಡುತ್ತೆ. ಹೌದು ಸರ್. ಎರಡು ವರ್ಷ ಮೀರಂಗಿಲ್ಲ, ಮೂರು ವರ್ಷ ಅಂತಂದ್ರೆ ಇನ್ನೂ ಕಷ್ಟವೇ. ಅದ್ರ ಜೊತೆಗೆ ಇನ್ನೂ ನಾಲ್ಕಾರು ಕಂದುಗಳು ಬಂದ್ಬಿಡ್ತವೆ. ಹೌದು. ಮತ್ತೆ ಎಷ್ಟು ವಯಸ್ಸಾಗಿರ್ಬೇಕಂತ ಹೇಳ್ತೀರಿ ನಾವು ನಾಟಿ ಮಾಡುವಾಗ? ಆದ್ರೆ ಕಂದುಗಳು ನಾವು ಅದೇ ಎರಡು ಮೂರು ಗಿಡಗಳು ಇರೋದು ಅದನ್ನ ನಾಟಿ ಅಂತೂ ಮಾಡ್ಲಿಲ್ಲ. ಅಲ್ಲ ನಾಟಿ ಮಾಡಿರ್ತೀರಿ, ಕಂದುಗಳನ್ನ ತೆಗೆದುಕೊಂಡು ಬೇರೆಯವ್ರಿಗೂ ಕೊಟ್ಟಿರ್ತೀರಿ, ಆದ್ರೆ ಸರಿಯಾಗಿ ಗಮನಿಸಿಲ್ಲ ಅಲ್ವಾ? ಹೌದು, ನಮ್ಮ ಅದರ ಬಗ್ಗೆ ಆಸಕ್ತಿ ಅಲ್ಲೇ ಆಸಕ್ತಿ ಉಂಟು. ಇದು ಅದರ ಬೆಳೆಗಳನ್ನ ಆಸಕ್ತಿಯಿಂದ ಗಮನಿಸಿಲ್ಲ. ಅದೇ ಹೌದು. ಹತ್ತರಿಂದ ಹದಿನೆಂಟು ತಿಂಗಳ ಸಸಿಗಳನ್ನ ನಾಟಿ ಮಾಡ್ಲಿಕ್ಕೆ ಉಪಯೋಗಿಸ್ಕೊಳ್ಬಹುದು. ಒಂದೂವರೆ ವರ್ಷ? ಹೌದು ಹೌದು. ತೀರಾ ಎಳೆ ಸಸಿಗಳು ಒಳ್ಳೇದಲ್ಲ. ಬಲ್ಕ್ ಮೇಲೆ ಹದಿನೆಂಟು ತಿಂಗಳು ಅಥವಾ ಒಂದೂವರೆ ವರ್ಷ ಆದ್ಮೇಲೆ ಮತ್ತೆ ಕಂದುಗಳು ಪಕ್ಕದಲ್ಲಿ ಶುರು ಆಗ್ಬಿಡ್ತವೆ. ಹೌದು ಹೌದು. ನಿಮ್ಗೊಂದು ಕ್ವಶನ್ ಸರ್. ನಮ್ಮ ತೆಂಗಿನ ಮರ, ತೆಂಗಿನಕಾಯಿಗಳೆಲ್ಲ ಒಂಥರ ಹುಳ, ಅದೇ ಕಾಯಿಗಳನ್ನ ಎಂತದ್ದು ತಿಂದು ತೂತ ಮಾಡಿ ಕೆಡಿ ಹಾಕೋದು. ಅದಕ್ಕೆ ಏನಾದ್ರೂ ಒಂದೇ ಒಂದ್ ಮರ ಇದೆಯಾ? ಇಲ್ಲ, ಒಂದು 10-15 ಮರ ಇದೆ. ಹತ್ತತ್ರ ಇದೆಯಾ? ಹತ್ರ ಇದೆ ಅಂದ್ರೆ ಒಂದು ಅದೇ ಮಾಮೂಲಿ ತೆಂಗಿನ ಗಿಡ ನೆಡುವಷ್ಟು ಇದೆ. ಅಲ್ಲ, ಕೆಲವೊಂದ್ಸಾರಿ ಏನಾಗುತ್ತೆ, 20-25 ಅಡಿ ಇರುತ್ತೆ. 30-35 ಅಡಿ ಇದ್ರೆ ಬಹಳ ಒಳ್ಳೇದು. ಒಂದ್ ಕೆಲಸ ಮಾಡಿ, ನಿಮಗೆ ಕೈಗೆ ಎಷ್ಟು ಎತ್ತರವಾಗಿ ಸಿಗುತ್ತೋ ಆ ತೆಂಗಿನ ಮರದ ಕಾಂಡಕ್ಕೆ ಪ್ಲಾಸ್ಟಿಕ್ ಪದರವನ್ನ, ಶೀಟ್ ಅನ್ನ ಒಂದ್ 2 ಅಡಿ ಎತ್ತರಕ್ಕೆ ಸುತ್ತ ಅದು ಪೇಸ್ಟ್ ಮಾಡ್ಬಿಡಿ. ಮುಳ್ಳು ಹೊಡಿಯೋದ್ ಬೇಡ, ಏನೋ ತಂತಿ ಅಥವಾ ಏನು ಮೊಳೆ ಹೊಡಿಯೋದ್ ಬೇಡ. ಏನು ಬೇಗ ಅಂಟೋದು ಟ್ಯೂಬ್ ಸಿಗುತ್ತಲ್ಲ, ಅದರಲ್ಲಿ ಅಂಟಿಸ್ಬಿಟ್ರೆ ಆ ಇಲಿಗಳು ಅಥವಾ ಹ್ಯಾದಗಳು ತೋಡಗಳು ಹೋಗುದಿಲ್ಲ. ಹೌದು, ಸುಮಾರು ಕಾಯಿಗಳೇ ನಿಲ್ತಾ ಇಲ್ಲ ಈಗ 2 ವರ್ಷದಿಂದ. ಎಲ್ಲ ಈ ಕೆಲಸ ಮಾಡಿ ನೀವು ನೋಡಿ, ಒಂದ್ 4-6 ತಿಂಗಳಲ್ಲೇ ಗರಿಷ್ಠವಾಗಿ ಹತೋಟಿ ಬಂದ್ಬಿಡುತ್ತೆ. ಕೆಲವೊಬ್ರು ತಗಡು ಹೊಡಿತಾರೆ, ತಗಡೇನು ಹೊಡಿ ಆಗತ್ತಿಲ್ಲ. ಪ್ಲಾಸ್ಟಿಕ್ ಪದರವನ್ನೇ ನೀವು ಒಂದು 2-2.5 ಅಡಿ ಎತ್ತರದವರೆಗೆ ಬಿಗಿಯಾಗಿ ಅಂಟಿಸ್ಬಿಡಿ. ಅಲ್ಲ, ಗರಗರ ಅಲ್ಲ, ಅವು ಇಲಿಗಳು ಅಥವಾ ಹ್ಯಾದಗಳು ತಾಡಗಳು ಹತ್ತೋದಿಲ್ಲ, ಜಾರತಲ್ಲ. ಹೌದು ಹೌದು, 2-3 ಅಡಿ ಕಾಂಡಕ್ಕೆ ಹಾಕ್ಬಿಟ್ರೆ ಅನುಕೂಲ ಆಗ್ತದೆ, ಇಲ್ಲಾಂದ್ರೆ ಆರಾಮಾಗಿ ಹತ್ಕೊಂಡು ಹೋಗ್ಬಿಡ್ತವೆ. ಹೌದು, ಮಾಡಿ ನೋಡಿ, ಗೊತ್ತಾಗುತ್ತೆ ಒಳ್ಳೇದಾಗ್ಲಿ. ಅದೇ, ಧನ್ಯವಾದ, ನಮಸ್ಕಾರ. ಕೇಳಿದ್ರೆ ತೆಂಗಿನಲ್ಲಿ ತುಂಬಾ ಕಡೆ ಇಲಿ ಜಾತಿಗೆ ಸೇರಿರುವ ಹ್ಯಾದ ಅಥವಾ ತ್ವಾಡ ಅಂತ ಹೇಳ್ತಾರೆ. ಇದು ಸಖತ್ತಾಗಿ ತೊಂದರೆ ಮಾಡುತ್ತೆ. ಇದನ್ನು ಹತೋಟಿ ಮಾಡಲಿಕ್ಕೆ ಸುಲಭದ ಕ್ರಮ, ಸ್ವಲ್ಪ ದಪ್ಪನಿರುವ ಪ್ಲಾಸ್ಟಿಕ್ ಪದರವನ್ನು ಒಂದು 3 ಅಡಿ ಎತ್ತರದವರೆಗೆ ಅಂಟಿಸ್ಬಿಟ್ರೆ ಅದು ಬಾಳ್ಕೆನೂ ಬರುತ್ತೆ, ಮತ್ತು ಕಡಿಮೆ ಖರ್ಚಿನಲ್ಲಿ ಕೆಲಸ ನೆರವೇರುತ್ತೆ, ಹಾನಿನೂ ಕಡಿಮೆ ಆಗ್ಬಿಡುತ್ತೆ. ಮುಂದಿನ ಕರೆ. ನಮಸ್ಕಾರ, ಯಾರು ತಾವು? ಸರ್ ನಮಸ್ಕಾರ, ನಾನು ಚಾರವಣ ಬೇಗಿದ್ದು ಚೆನ್ನಪ್ಪ ಅಂತೇಳಿ ಸರ್ ಮಾತಾಡೋದು. ಚೆನ್ನಪ್ಪನವ್ರೆ ಹೇಳಿ ಸರ್. ಹಾ, ಮಳೆ ನಿಮ್ ಕಡೆಗೆ ಹೇಗಿದೆ? ಇವತ್ತು ಸ್ವಲ್ಪ ಕಡಿಮೆ ಸರ್. ಕಡಿಮೆ ಇದೆ. ಏನು ಕೆಲಸಗಳನ್ನ ಮಾಡ್ತಿದ್ದೀರಿ? ನಾವು ತೋಟದ ಕೆಲಸ ಸರ್. ಅಲ್ವಾ, ತೋಟದ ಕೆಲಸ ಅಂದಟ್ಟಿಗೆ ಅದೇನು ಕನಿಷ್ಠ ಅಲ್ಲ, ನಿಮಗೆ ಒಳ್ಳೆ ಅನುಭವ ಇರುತ್ತೆ ಅಲ್ವಾ? ಹೌದು, ಸಾಕತ್ತಾಗಿ ಅನುಭವ ಇಟ್ಕೊಂಡೆ ಕೆಲಸ ಮಾಡ್ತಾ ಇರೋದ್ರಿಂದ ನಿಮ್ಮನ್ನು ಮತ್ತೆ ಕರೆಸ್ತಾರೆ. ಇಲ್ಲಾಂದ್ರೆ ಸರಿ ಕೆಲಸ ಮಾಡ್ಲಿಲ್ಲ ಅಂದ್ರೆ ಕರೆಸೋದಿಲ್ಲ, ಕೂಲಿನೂ ಸಿಗಲ್ಲ ಅಲ್ವಾ? ಅದೇ, ಕೆಲಸ ಮಾಡಿ ಎಷ್ಟೋ ಜನ ಜೀವನದಲ್ಲಿ ಬೆಳವಣಿಗೆ ಆಗಿದಾರಲ್ವಾ? ಹೌದು. ಬಟರ್ ಫ್ರೂಟ್ ಹಣ್ಣನ್ನು ನೋಡಿದಿರಿ ನೀವಲ್ವಾ? ತಿಂದಿದ್ದೀರಲ್ವಾ? ಹೆಂಗ್ ತಿಂದಿದ್ದೀರಿ? ಸಕ್ಕರೆ ಇಷ್ಟನಾ ನಿಮ್ಗೆ? ಸಕ್ಕರೆ ಇಷ್ಟನಾ? ಅಲ್ಲ, ಸಕ್ಕರೆಗಿಂತ ಬೆಲ್ಲ ಬಹಳ ಒಳ್ಳೇದು ಅಂತ ಹೇಳ್ತದಾರಲ್ವಾ ಎಷ್ಟೋ ಜನ? ಸಕ್ಕರೆ ಕಡಿಮೆ ಮಾಡ್ಕೊಳ್ಳಿ, ಬೆಲ್ಲ ಹಾಕೊಂಡು ತಿನ್ಬೋದು, ಬಹಳ ಚೆನ್ನಾಗಿರುತ್ತೆ. ಎಷ್ಟೋ ಕಡೆಗೆ ಪುಡಿ ಬೆಲ್ಲ ಸಿಗುತ್ತೆ, ಇಲ್ಲ ಜೇನುತುಪ್ಪ ಹಾಕೊಂಡು ತಿನ್ನಿ, ಚೆನ್ನಾಗಿರುತ್ತೆ. ಇನ್ನು ಜೇನುತುಪ್ಪ ಬಟರ್ ಫ್ರೂಟ್ ಅನ್ನ ಬೆರೆಸ್ಕೊಂಡು ತಿಂದ್ರೆ ಏನು ರುಚಿ ಇರುತ್ತೆ ಅಂದ್ರೆ ಹೇಳ್ತಾ ಇರೋದು. ಆಮೇಲೆ ಬರೀ ಸಪ್ಪೆನ್ನೇ ತಿನ್ನೋದಿದೆ ಕೆಲವೊಬ್ರು. ಅಂದ್ರೆ ಒಳ್ಳೇದಂದ್ರೆ ಅದೇ ಒಂಥರ ಹಿತವಾಗಿ ಅವ್ರಿಗೆ ಅನ್ಸುತ್ತೆ. ಈಗ ಹೆಂಗಂದ್ರೆ ಬೆಲ್ಲ ಅಥವಾ ಕಾಫಿ ಹಾಕದ ಕಾಫಿ ಕುಡ್ದಂಗೆ ಆತರ. ಹೌದೌದು. ಈ ಬಟರ್ ಫ್ರೂಟ್ ನಲ್ಲಿ ಈ ಹಣ್ಣಿನಲ್ಲಿ ಎಷ್ಟು ತೈಲದ ಅಂಶ ಇರುತ್ತೆ ಅಂತ ಹೇಳ್ಬೋದ ನೋಡಿ. ತೈಲ ಅಂದ್ರೆ ಕೊಬ್ಬು. ಬಟರ್, ಬಟರ್ ಅಂದ್ರೆ ಏನ್ ಹೇಳಿ? ಬಟರ್, ಬಟರ್, ಬಟರ್ ಅಂದ್ರೆ ಏನು? ಬಟರ್ ಫ್ರೂಟ್ ಕನ್ನಡದಲ್ಲಿ ಏನಂತಾರೆ ಬಟರ್ ಫ್ರೂಟ್ನ? ನಾನು ಕನ್ನಡದ ಪದಕ್ಕೆ ಇಂಗ್ಲಿಷ್ ಅನ್ನ ಕೇಳಿದೆ. ನೇಗಿಲು ಅನ್ನೋದಕ್ಕೆ ಫ್ಲೋ ಅನ್ಕೊಂಡು ಹೇಳ್ತಾರೆ ಅನ್ಕೊಂಡು ಹರೀಶ್ ಅವ್ರು ಹೇಳಿದ್ರು. ಹಾಗೆ ಈಗ ಇಂಗ್ಲಿಷ್ನಿಂದ ಕನ್ನಡಕ್ಕೆ ಕೇಳ್ತಿದ್ದೀನಿ. ಬಟರ್ ಫ್ರೂಟ್, ಫ್ರೂಟ್ ಅಂದ್ರೆ ಏನು ಹೇಳಿ? ಫ್ರೂಟ್ ಅಂದ್ರೆ ಹಣ್ಣು. ಹಣ್ಣು, ಸರಿಯಾಗಿ ಹೇಳಿದ್ರಿ. ಬಟರ್ ಅಂದ್ರೆ ಬೆಣ್ಣೆ. ಬೆಣ್ಣೆ, ಬೆಣ್ಣೆ. ಬಟರ್ ಅಂದ್ರೆ ಬೆಣ್ಣೆ. ಗೀ ಅಂದ್ರೆ ತುಪ್ಪ. ಮಿಲ್ಕ್ ಅಂದ್ರೆ, ಮಿಲ್ಕ್ ಅಂದ್ರೆ ಹಾಲು ಅಲ್ವಾ? ಬಟರ್ ಮಿಲ್ಕ್ ಅಂದ್ರೆ ಮಜ್ಜಿಗೆ. ಹಾ, ಬೆಣ್ಣೆ ಹಣ್ಣು ಅನ್ಕೊಂಡು ಹೇಳ್ತಾರೆ ಕನ್ನಡದಲ್ಲಿ ಅಲ್ವಾ? ಇದರಲ್ಲಿ ಬೆಣ್ಣೆ ಅಂಶ ಅಥವಾ ತುಪ್ಪದ ಅಂಶ ಅಥವಾ ಎಣ್ಣೆ ಅಂಶ ಎಷ್ಟಿರುತ್ತಂತ ಹೇಳ್ಬೋದಾ ಬಟರ್ ಫ್ರೂಟ್ ನಲ್ಲಿ? ಗೊತ್ತಾಗದಿಲ್ಲ, ಅದ್ರ ಬಗ್ಗೆ ನಿಮ್ಗೆ ವಿಚಾರನೂ ಗೊತ್ತಾಗಿಲ್ಲ ಅಲ್ವಾ? ಹೌದು, ನೋಡೋಣ. ಮುಂದಿನ ಕರೆ ಯಾರು ಮಾಡ್ತಾರೆ ಉತ್ತರ ಸಿಗುತ್ತೆ, ಕೇಳ್ತಾ ಇರ್ರಿ. ಧನ್ಯವಾದ, ಧನ್ಯವಾದ, ನಮಸ್ಕಾರ. ಕೇಳಿದ್ರೆ ಬಹಳ ವಿಶೇಷವಾದ ಹಣ್ಣು ಅಂತಂದ್ರೆ ಬಟರ್ ಫ್ರೂಟ್. ಬೇರೆ ಹಣ್ಣುಗಳಲ್ಲಿ ತೈಲದ ಅಂಶ ಇರುತ್ತೆ, ಬಹಳ ಕಡಿಮೆ, ಬಹಳ ಕಡಿಮೆ. ನೋಡೋಣ ಯಾರು ಹೇಳ್ತಾರೆ, ಇಲ್ಲಾಂದ್ರೆ ಉತ್ತರ ಸಿಗುತ್ತೆ ನಿಮಗೆ ಮುಂದಿನ ಕರೆ. ನಮಸ್ಕಾರ, ಯಾರು ತಾವು ಹೇಳಿ, ಮಾತಾಡಿ. ಕಡಿತವಾಯ್ತು. ನೇರ ಪ್ರಸಾರದಲ್ಲಿ ಮಡಿಕೇರಿ ಆಕಾಶವಾಣಿಯಿಂದ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆಗಳ ಕಾರ್ಯಕ್ರಮ ಕೃಷಿ ಸಿರಿ ಮೂಡಿ ಬರ್ತಾ ಇದೆ. ಶ್ರೋತೃಗಳೇ, ನಿಮ್ಮಲ್ಲಿರುವ ವಿಶೇಷತೆಗಳನ್ನು ಹಂಚಿಕೊಳ್ಬೋದು. ಹೊಸಬರು ಸಹ ಸಂಪರ್ಕ ಮಾಡಲಿಕ್ಕೆ, ಹಳಬರು ಅಥವಾ ನಿರಂತರವಾಗಿ ಕೇಳೋರು ಅವಕಾಶ ಮಾಡಿಕೊಡಿ. 200-006-08272 ಇದು ಎಸ್ ಟಿ ಡಿ ಕೋಡ್. 08272-200-006 ಈ ಸಂಖ್ಯೆ ನಿಮಗಾಗಿ ಲಭ್ಯ ಇದೆ. ಕರೆಗಳನ್ನು ಮಾಡ್ತಿದ್ರಿ, ಮಾತಾಡ್ತಾ ಹೋಗೋಣ. ನಮಸ್ಕಾರ ಹೇಳಿ, ಯಾರು ತಾವು ಮಾತಾಡಿ, ಯಾರು ತಾವು? ನಿಮ್ಮ ರೇಡಿಯೋ ಸದ್ದು ಕಡಿಮೆ ಮಾಡ್ತೀರಾ? ನಿಮ್ಮ ರೇಡಿಯೋ ವಾಲ್ಯೂಮ್ ಕಡಿಮೆ ಮಾಡಿ, ಸದ್ದು ಕಡಿಮೆ ಮಾಡಿ. ರೇಡಿಯೋದಿಂದ ಸ್ವಲ್ಪ ದೂರ ಬನ್ನಿ. ಮಂದಣ್ಣ ಅವರು ಎಲ್ಲಿಂದ? ಕಡಂಗ. ಮಂದಣ್ಣವ್ರೇ, ನಿಮ್ಮ ನಿಮ್ಮ ರೇಡಿಯೋ ಸದ್ದು ಕಡಿಮೆ ಮಾಡಿ. ಎಷ್ಟು ವಯಸ್ಸು ಮಂದಣ್ಣವ್ರ ತಮ್ಗೆ? ಎಪ್ಪತ್ತು. ಈಗಲೂ ಕೆಲಸ ಮಾಡ್ತೀರಾ? ಈಗಲೂ ಕೆಲಸ ಮಾಡ್ತೀರಾ? ನನಗೆ ಶೋಕ್ ಆಗಿದೆ ಸರ್, ಮನೇಲಿ ಇರೋದು. ಓಹೋ, ಮನೇಲಿ ಇದ್ದೀರಿ. ಎಷ್ಟು ವರ್ಷ ಆಯ್ತು ಸ್ಟ್ರೋಕ್ ಆಗಿ? ಲಕ್ಕು ಆಗಿ ಎಷ್ಟು ವರ್ಷ ಆಯ್ತು ನಿಮ್ಗೆ? 9 ವರ್ಷ ಆಯ್ತು. 9 ವರ್ಷ. ಇನ್ನೂ ನಿವಾರಣೆ ಆಗಿಲ್ವಾ? ಸ್ವಲ್ಪ ಜೋರಾಗಿ ಮಾತಾಡಿ ಸರ್. ಇನ್ನೂ ನಿವಾರಣೆ ಆಗಿಲ್ವಾ ನಿಮ್ಗೆ? ನಿವಾರಣೆ ಆಗಿಲ್ಲ ಸರ್, ಸುಮಾರು ಜನ ಹೋದೆ, ಏನಾಗಿಲ್ಲ. ಓಹೋಹೋ, ಆದ್ರೂ ಪ್ರಯತ್ನ ಮಾಡ್ತಾ ಇದೀರಲ್ವಾ? ಹೌದೌದು. ಇಲ್ಲ, ಆದ್ರೂ ಪ್ರಯತ್ನ ಮಾಡಿ, ಪ್ರಯತ್ನ ಮಾಡಿ. ಅದು ಪ್ರಶ್ನೆ ಕೇಳ್ತಾ ಇದ್ವಿ ಮಂದಣ್ಣವ್ರೆ, ಬಟರ್ ಫ್ರೂಟ್ ಹಣ್ಣಿನಲ್ಲಿ ಎಷ್ಟು ತೈಲದ ಅಂಶ ಇರುತ್ತೆ ಅಂತ ಅನ್ಕೊಂಡು ಹೇಳ್ಬೋದಾ? ಬಟರ್ ಫ್ರೂಟ್ ನಲ್ಲಿ 5-6 ಎಷ್ಟು? 6-7 ತರದ ವೆರೈಟಿ ಇದೆ, ತೊಂದ್ರೆ ಇಲ್ಲ. 6-7 ತರದ ಯಾಕೆ ಸಾಕಷ್ಟು ಇದೆ. ಆದ್ರೆ ಅಲ್ಲ, ಹಣ್ಣಿನಲ್ಲಿ 13% ಉಂಟು ಸರ್. ಓಹೋ, ಪರವಾಗಿಲ್ಲ, ಹತ್ರ ಬಂದ್ರಿ. ಕಡಿಮೆ ಅಂದ್ರೆ 13%. ಹೆಂಗ್ ಹೇಳಿದ್ರಿ, ಹೆಂಗ್ ಹೇಳಿದ್ರಿ? ನಾನೀಗ ರೇಡಿಯೋದಲ್ಲಿ ಕೇಳಿ ಸರ್. ಓಹೋ, ಇಲ್ಲೋ ಕೇಳಿದ ನೆನಪು ಬರ್ತಾ ಇದೆ. ವಿಜ್ಞಾನಿಗಳು ಮಾತಾಡಿದ್ರಲ್ಲ. ನೋಡಿ, ನಿಜ ನಿಜ ನೋಡಿ, ಎಷ್ಟು ಚೆನ್ನಾಗಿ ನೆನ್ಪಿಟ್ಕೊಂಡಿದ್ರಿ. ಹೌದೌದು, ಬರ್ಕೊಂಡಿಲ್ಲ ಆದ್ರೂ ನೆನಪು ಇದೆ ನಿಮ್ಗಲ್ವಾ? ನೆನಪಿದೆ ನೋಡಿ. 12-30% ಇದರಲ್ಲಿ ಬೇರೆ ಬೇರೆ ಹಣ್ಣಲ್ಲಿ ಸರ್. 30-35 ನೋಡಿ. ಅಲ್ಲ, 35 ಇಲ್ಲ, ಮತ್ತೆ ಏರ್ಸೋ ಹೋದ್ರೆ ಬರೀ ಅದು ಹೆಚ್ಚಾಗ್ಬಿಡುತ್ತೆ, ಮೂವತ್ತರವರೆಗೆ ಇರುತ್ತೆ. ಹೌದು, ಅದಕ್ಕೆ ಬೆಣ್ಣೆ ಬೆಣ್ಣೆ ಹಣ್ಣು ಅಂತ ಕರೆಯೋದದು, ಪೂರ್ಣ ಬೆಣ್ಣೆ ತರನೇ ಇರುತ್ತೆ, ಅದಕ್ಕಾಗಿ ಬೆಣ್ಣೆ ಹಣ್ಣು ಅನ್ಕೊಂಡು ಅಲ್ವಾ. ಬೆಣ್ಣೆಗೂ ರುಚಿ ಇರೋದಿಲ್ಲ ನೋಡಿ ಅಲ್ವಾ, ಬೆಣ್ಣೆಗೂ ರುಚಿ ಇರೋದಿಲ್ಲ, ಅದೇನು ಸಿಹಿ ಹುಳಿ ಖಾರ ಏನಿರೋದಿಲ್ಲ. ಹಾಗೆ ಇದು ಬಟರ್ ಫ್ರೂಟ್, ಬಟರ್ ಫ್ರೂಟ್ನು ಅಷ್ಟೇ, ಹುಳಿ ಸಿಹಿ ಖಾರ ಇರೋದಿಲ್ಲ ಅಲ್ವಾ. ಹೌದು, ಬಟರ್ ಫ್ರೂಟ್ ಹಂಗೆ ತಿನ್ನಕ್ಕೆ ಬಾರಿ ಚಂದ. ಹೌದಾ? ಓ, ಹಂಗೆ ತಿನ್ನಕ್ಕೆ ಬಾರಿ ಚಂದ. ಹೆಂಗೆ? ಅಲ್ವಾ ನೋಡಿ, ಮಧುಮೇಹ ಇರೋರಿಗೆ ಹಾಗೆ ತಿನ್ನೋದು ಹಿತ ಅಲ್ವಾ. ನಿಜ ನಿಜ. ಧನ್ಯವಾದ ಮಂದಣ್ಣವ್ರೆ, ನಿಮ್ಮ ಆರೋಗ್ಯದ ಇತಿಮಿತಿಯಲ್ಲೂ ಸಂಪರ್ಕ ಮಾಡಿದಿರಿ. ನಮಸ್ಕಾರ. ನಮಸ್ಕಾರ. ಕೇಳಿದ್ರೆ ನೇರ ಪ್ರಸಾರದಲ್ಲಿ ಕಾರ್ಯಕ್ರಮ ಕೃಷಿ ಸಿರಿ ಮೂಡ್ ಬರ್ತಾ ಇದೆ. ಇನ್ನು ಒಬ್ಬರಿಬ್ಬರನ್ನು ಮಾತಾಡಿಸ್ಬೋದು, ನೋಡೋಣ ಮುಂದಿನ ಕರೆ. ನಮಸ್ಕಾರ, ಯಾರು ತಾವು? ಹಲೋ ಸರ್, ನಾವು ಹರ್ಷಿತ್ ಅಂತ. ಹರ್ಷ, ಹೆಸರೇನದ್ರಿ? ಹರ್ಷಿತ್. ಹರ್ಷಿತ್, ಎಲ್ಲಿಂದ ಹರ್ಷಿತ್? ನಾವು ಹೊದ್ದೂರು. ಹೊದ್ದೂರು. ಹೊದ್ದೂರು ಯಾವ ತಾಲೂಕು? ಮೂರ್ನಾಡ. ಹೌದು, ಯಾವ ತಾಲೂಕು ಬರುತ್ತೆ ಹೇಳಿ? ಮಡಿಕೇರಿ. ಅದೇ ಅದೇ, ಬೇರೆಯವ್ರಿಗೂ ಗೊತ್ತಾಗಿಲ್ಲ ಅಂತ. ಮೂರ್ನಾಡ ಹತ್ರ ಅಲ್ವಾ? ಹರ್ಷಿತ್ ಓದ್ತಾ ಇದ್ದೀರಾ? ಓದೋದು ಮುಗಿತಾ? ಇಲ್ಲ, ನಾನು ಸೆಕೆಂಡ್ ಇಯರ್ ಬಿ ಸಿ ಎ ಮಾಡ್ತಿದ್ದೀನಿ. ಹೌದಾ? ಎಲ್ಲಿ? ನಾನು ಮಡಿಕೇರಿ ಎಫ್ ಎಂ ಸಿಯಲ್ಲಿ. ಮಡಿಕೇರಿಯಲ್ಲಿ, ಮಡಿಕೇರಿ ಎಫ್ ಎಂ ಸಿಯಲ್ಲಿ. ಅಲ್ಲಿ ನಿಮ್ಮೂರಿನಲ್ಲಿ ಜವಾಹೀರ್ ಅನ್ಕೊಂಡಿದಾರೆ, ಗೊತ್ತಿರ್ಬೇಕಲ್ವಾ? ಗೊತ್ತುಂಡು ಅಲ್ವಾ, ನೋಡಿದಿರಲ್ವಾ? ನೋಡಿ, ನಮ್ಮ ಮನೆ ಹತ್ರ. ನಿಮ್ಮ ಮನೆ ಹತ್ರ ಹೋಗಿದಿರಲ್ವಾ ಅವ್ರ ಮನೆಗೆ? ಹೋಗಿದ್ವಿ. ಅವ್ರ ಬಗ್ಗೆ ಒಂದ್ ಎರಡು ವಾಕ್ಯಗಳನ್ನು ಹೇಳ್ಬೋದಾ? ಅವರ ವಿಷಯ ಒಳ್ಳೆಯವರು. ಒಳ್ಳೆಯವರು. ಆಮೇಲೆ ದನ ಎಲ್ಲ ಸಾಕೊಂಡಿದ್ದಾರೆ. ಕೋಳಿ. ವೆರಿ ಗುಡ್. ನೋಡಿ, ದನ, ಭತ್ತ ಎಲ್ಲ ಬೆಳೀತಾರೆ. ಭತ್ತ ಬೆಳೀತಾರೆ. ವೆರಿ ಗುಡ್. ಆಮೇಲೆ ತೆಂಗಿನ ಎಣ್ಣೆನು. ತೆಂಗಿನ ಎಣ್ಣೆ ಮಾಡ್ತಾರೆ. ಮಾಡ್ತಾರೆ ಅಲ್ವಾ? ಈ ಇಳಿ ವಯಸ್ಸಿನಲ್ಲೂ ಲವಲವಿಕೆ ಎಂದಿದ್ದಾರೆ. ಇವಾಗ ಹುಷಾರಿಲ್ಲ. ಹೌದಾ? ಹುಷಾರಿಲ್ಲ. ಅಲ್ಲ, ಆದ್ರೂ ಅವ್ರು ಬಿಡುದಿಲ್ಲ, ಹುಷಾರು ಮಾಡ್ಕೊಂತಾರೆ, ಮತ್ತೆ ಲವಲವಿಕೆಯಿಂದ ಕೆಲಸ ಮಾಡ್ಲಿಕ್ಕೆ ಸಜ್ಜಾಗ್ತಾರೆ. ಹೌದು, ಚೆನ್ನಾಗಿ ನೀವು ತಿಳ್ಕೊಂಡಿದ್ರಿ, ಬಹಳ ಖುಷಿ ಆಯ್ತು. ಎಷ್ಟೋ ಜನ ಪಕ್ಕದಲ್ಲಿ ಇದ್ರು ಅಥವಾ ಅವ್ರ ಅಪ್ಪ ಅಮ್ಮನ ಬಗ್ಗೆ ಕೇಳಿದ್ರು ಎಷ್ಟೋ ವಿಷಯಗಳನ್ನು ಹೇಳಲಿಕ್ಕಾಗಲ್ಲ. ಹೌದು. ಹರ್ಷಿತ್, ನೀವು ಚೆನ್ನಾಗಿ ಓದಿ ಮತ್ತೆ ಕೃಷಿ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತಾ ಇದೀರಲ್ವಾ? ಮಾಡ್ತೀವಿ. ಹೌದೌದು, ಒಳ್ಳೇದೇ. ದಿನ ಓಡಾಡ್ತೀರಾ? ಗದ್ದೆಗೆ ಹೋಗ್ಬರ್ತೀವಿ. ಅಲ್ಲ, ಕಾಲೇಜ್ಗೂ ನಿಮ್ಮೂರಿಗೂ ದಿನ ಹೋಗ್ಬರ್ತೀರಲ್ವಾ? ಹೌದು ಹೌದು. ನಿಮ್ಮೂರ್ನವರೇ ನಿಮ್ಮ ಕಾಲೇಜಿನ ಪ್ರಾಂಶುಪಾಲರು ಅಲ್ವಾ? ಹೌದು, ಜಗತ್ ಸರ್. ಡಾಕ್ಟರ್ ಜಗತ್. ಜಗತ್ ತಿಮ್ಮಯ್ಯ ಸರ್. ತಿಮ್ಮಯ್ಯನವ್ರು ಅಲ್ವಾ? ಹೋಗಿದ್ದೀರಾ ಅವ್ರ ಮನೆ, ಅವ್ರ ತೋಟ ಅಲ್ಲೆಲ್ಲ? ಹೋಗಿದ್ದೀವಿ. ಅಲ್ವಾ? ಎಷ್ಟು ಭತ್ತ ಬೆಳೀತಾರ ಅವರು? ಅವರು ಗೊತ್ತಿಲ್ಲ ಸರ್. ಹೌದಾ? ಸ್ವಲ್ಪ ದೂರ ಆಗ್ಬಿಡ್ತಾ? ಇಲ್ಲ ಸರ್, ಸ್ವಲ್ಪ. ಮತ್ತೆ ಪ್ರಾಂಶುಪಾಲರು ಮೇಸ್ಟರ್ ಅಂದ್ರೆ ಸ್ವಲ್ಪ ಹೆದರಿಕೆ. ಹೆದರಿಕೆ ನೆಪದಲ್ಲಿ ತಿಳ್ಕೊಳ್ಳದೆ ಇರೋ ಸಂಗತಿಗಳಿದಾವೆ ಅಲ್ವಾ? 15 ಎಕರೆ ಭತ್ತವನ್ನ ಈಗಲೂ ಬೆಳೀತಾರ ಅವರು. 15 ಎಕರೆ ಭತ್ತವನ್ನ ಈಗಲೂ ಬೆಳೀತಾರೆ. ಅವ್ರ ಕಾರ್ಯಕ್ರಮವನ್ನು ಪ್ರಸಾರ ಮಾಡಿದ್ವಿ. ಹೌದು. ಹರ್ಷಿತ್, ಒಂದು ಪ್ರಶ್ನೆ ತಮಗೆ ಕೇಳಿ ಸರ್. ಮಲೆನಾಡಿನ ಮಣ್ಣುಗಳಲ್ಲಿ ಯಾವ ಲಘು ಪೋಷಕಾಂಶಗಳು ಹೆಚ್ಚಾಗಿ ಕಾಣಿಸಿಕ್ತವೆ ಅಂತ? ಮಲೆನಾಡಿನ ಮಣ್ಣುಗಳಲ್ಲಿ ಯಾವ ಲಘು ಪೋಷಕಾಂಶಗಳು ಹೆಚ್ಚಾಗಿ ಕಾಣಿಸಿಕ್ತವೆ? ಎರಡು ಲಘು ಪೋಷಕಾಂಶಗಳು ಬಹಳ ಪ್ರಮುಖವಾಗಿ ಹೆಚ್ಚಾಗಿ ಈ ಮಲೆನಾಡಿನ ಮಣ್ಣುಗಳಲ್ಲಿ ಇರ್ತವೆ, ಅದರಿಂದ ತೊಂದರೆಗಳು ಇದಾವೆ. ಯಾವುವು? ಗೊತ್ತಿಲ್ಲ ಸರ್. ಸುಮ್ಮನೆ ನೋಡಿ, ಒಂದು ನೆನಪಾಗ್ತಲ್ವಾ? ಇಲ್ಲ ಸರ್. ಕಬ್ಬಿಣದಂತ ಮನುಷ್ಯ ಅಂತ ಹೇಳ್ತಾರೆ ಇಂಗ್ಲಿಷ್ ನಲ್ಲಿ. ಕಬ್ಬಿಣಕ್ಕೆ ಏನಂತಾರೆ? ಐರನ್. ಐರನ್. ಮತ್ತೆ ಐರನ್. ಜಿಂಕ್. ಇನ್ನು ಜಿಂಕ್ ಅಲ್ಲ. ನಾವು ಊಟ ಮಾಡೋ ತಟ್ಟೆಗಳೇನು? ಎಂತ ತಟ್ಟೆಗಳು? ಅಲ್ಯೂಮಿನಿಯಂ. ಹೌದು, ಅಲ್ಯೂಮಿನಿಯಂ ಮತ್ತು ಐರನ್. ಈ ಎರಡು ಲಘು ಪೋಷಕಾಂಶಗಳು ಮಲೆನಾಡಿನ ಮಣ್ಣುಗಳಲ್ಲಿ ಹೆಚ್ಚಾಗಿ ಕಾಣಿಸಿಕ್ತವೆ. ಓಕೆ, ಧನ್ಯವಾದ, ಒಳ್ಳೇದಾಗ್ಲಿ. ನಮಸ್ಕಾರ. ನಮಸ್ಕಾರ. ಶ್ರೋತೃಗಳಿಗೆ ಕರೆ ಮಾಡೋದು ಬೇಡ, ಸಮಯ ಮೀರ್ತಾ ಇದೆ, ಮುಂದಿನ ಕಾರ್ಯಕ್ರಮ ಬಿತ್ತರವಾಗಬೇಕು. ಕರೆ ಮಾಡಿದ, ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು.

ಎಂಬಡೆಗ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಕ್ಲಬ್ ಮೂರ್ನಾಡು ಇವರ ವತಿಯಿಂದ ಮೂರ್ನಾಡು ಎಜುಕೇಶನ್ ಸೊಸೈಟಿಯ ಲಾಲು ಮುದ್ದಯ್ಯ ಸ್ಟೇಡಿಯಂನಲ್ಲಿ ಇದೇ 2022 ನವೆಂಬರ್ 17 ಕೊಡಗಿನಲ್ಲೇ ಇದೆ ಪ್ರಪ್ರಥಮ ಬಾರಿಗೆ ಜಿಲ್ಲಾ ಮಟ್ಟದ ಕೊಡಗು ಗ್ರಾಮಾಂತರ ಹಿಂದೂ ಹಾಕಿ ಕಪ್ 2022 ಪಂದ್ಯಾವಳಿಯನ್ನು ಆಯೋಜಿಸಲಾಗಿದೆ. ಈ ಜಿಲ್ಲಾ ಮಟ್ಟದ ಕೊಡಗು ಗ್ರಾಮಾಂತರ ಹಿಂದೂ ಹಾಕಿ ಕಪ್ ಪಂದ್ಯಾವಳಿಯಲ್ಲಿ ಒಂದು ಗ್ರಾಮದಿಂದ ಎರಡು ತಂಡಗಳು ಭಾಗವಹಿಸಬಹುದಾಗಿದ್ದು ರಾಜ್ಯ, ರಾಷ್ಟ ಮತ್ತು ಅಂತಾರಾಷ್ಟೀಯ ಮಟ್ಟದಲ್ಲಿ ಪ್ರತಿನಿಧಿಸಿರುವ ಕೊಡಗಿನ ಹಾಕಿ ಆಟಗಾರರು ಆಯಾ ಗ್ರಾಮದ ತಂಡದಲ್ಲಿ ಪಾಲ್ಗೊಳ್ಳಬಹುದಾಗಿದೆ. ವಿಜೇತರಾದವರಿಗೆ ಫಸ್ಟ್ ಪ್ರೈಸ್ 75,000 ಹಾಗೂ ಟ್ರೋಫಿ, ಸೆಕೆಂಡ್ ಪ್ರೈಸ್ 50,000 ಹಾಗೂ ಟ್ರೋಫಿ, ಥರ್ಡ್ ಪ್ರೈಸ್ 20,000 ಹಾಗೂ ಟ್ರೋಫಿ, ಫೋರ್ತ್ ಪ್ರೈಸ್ 20,000 ಹಾಗೂ ಟ್ರೋಫಿ. ತಂಡದ ನೋಂದಣಿ ಶುಲ್ಕ 5,000 ರೂಪಾಯಿ. ನೋಂದಣಿಗಾಗಿ ಸಂಪರ್ಕಿಸಿ ರಾಣಿ ಎಂಟರ್ಪ್ರೈಸಸ್ ಮೂರ್ನಾಡು, ವರಲಕ್ಷ್ಮಿ ಟ್ರೇಡರ್ ಸೋಮವಾರಪೇಟೆ, ಕಾಮಧೇನು ಸೂಪರ್ ಮಾರ್ಕೆಟ್ ಗೋಣಿಕೊಪ್ಪ ಹಾಗೂ ಹುದಿಕೇರಿ, ಸೆಂಟಿಮೆಂಟ್ಸ್ ಗೋಣಿಕೊಪ್ಪಲು, ಸಿಪಿಪಿ ಪ್ರಾವಿಷನ್ ಸ್ಟೋರ್ ನಾಪೊಕ್ಲು, ಮೋಹನ್ ಸರ್ವಿಸ್ ಸ್ಟೇಷನ್ ವಿರಾಜಪೇಟೆ. ಪೃಥ್ವಿ ಮಹಾಪರ್ವ, ಜೋಡಿ ಹಬ್ಬ, ಜೋಡಿ ಕೊಡುಗೆಗಳು, ದಸರಾ, ದೀಪಾವಳಿ ಹಬ್ಬದ ಪ್ರಯುಕ್ತ ಪಾರಸ್ ಪೃಥ್ವಿ ಜುವೆಲ್ಸ್ ನಲ್ಲಿ ಪ್ರತಿ 10 ಗ್ರಾಂ ಚಿನ್ನಾಭರಣಗಳ ಮೇಲೆ 2,222 ರೂಪಾಯಿಗಳ ರಿಯಾಯಿತಿ, ವಜ್ರದ ಮೌಲ್ಯದ ಮೇಲೆ ಶೇಕಡ 22.22 ನೇರ ರಿಯಾಯಿತಿ, ಬೆಳ್ಳಿ ಪ್ರತಿ ಕೆಜಿ ಮೇಲೆ 4,444 ರೂಪಾಯಿಗಳ ರಿಯಾಯಿತಿ. ಪ್ರತಿ ಖರೀದಿಯಲ್ಲೂ ಗೆಲ್ಲಿರಿ ಆಕರ್ಷಕ ಬಹುಮಾನಗಳನ್ನು. ಪಾರಸ್ ಪೃಥ್ವಿ ಜುವೆಲ್ಸ್, ಬಿಎಂ ರೋಡ್, ಕುಶಾಲನಗರ. ಭಾಗಮಂಡಲ ಗ್ರಾಮ ಪಂಚಾಯಿತಿ ಸಭಾಂಗಣದಲ್ಲಿ ನಾಳೆ ಬುಧವಾರ ಬೆಳಗ್ಗೆ 11 ಗಂಟೆಗೆ 2021-22 ಸಾಲಿನ 14ನೇ ಹಣಕಾಸು ಮತ್ತು 15ನೇ ಹಣಕಾಸು ಯೋಜನೆ ಹಾಗೂ ಮಹಾತ್ಮ ಗಾಂಧಿ ರಾಷ್ಟೀಯ ಉದ್ಯೋಗ ಖಾತರಿ ಯೋಜನೆಯ ಸಾಮಾಜಿಕ ಲೆಕ್ಕ ಪರಿಶೋಧನೆಯ ಗ್ರಾಮ ಸಭೆಯನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಪೆಮಿತಾ ಸಿಎಸ್ ಅವರ ಅಧ್ಯಕ್ಷತೆಯಲ್ಲಿ ನೋಡಲ್ ಅಧಿಕಾರಿ ಸುಕ್ರೇಗೌಡ ಇವರ ಉಪಸ್ಥಿತಿಯಲ್ಲಿ ನಡೆಸಲಾಗುವುದು. ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಸಭೆಯನ್ನು ಯಶಸ್ವಿಗೊಳಿಸಬೇಕಾಗಿ ಕೋರಲಾಗಿದೆ. ನಿಧನ ಸುದ್ದಿ. ಚಿಂಬೆ ಬೆಳ್ಳೂರು ಗ್ರಾಮತ್ರ ಮಂಡೆಪಂಡ ಲವ ಅಚ್ಚಯ್ಯ ಎಂಗಡ ಪೊಣ್ಣು, ಪೊನ್ನಣ್ಣ ಎಂಗಡಾವೋ ಡೈಸಿ ಎಂಗ ಇಂದು ಮರಣಪಟ್ಟಿತ್ತು. 62 ಬಯತ್ರ ಮಂಡೆಪಂಡ ಡೈಸಿ ತಾಮನೆ ಕೈಕಾಡು ನಾಯಕಂಡ ಆಕಿರಿ ಕಾರ್ಯ ನಾಳೆ ಪೊಲಕ 10:30 ಚಿಂಬೆ ಬೆಳ್ಳೂರು ಗ್ರಾಮತ್ರ ಎಂಗಡ ಸ್ವಂತ ಮನೆಯಲ್ಲಿ ನಡ್ಪ. ಮೂಲತ್ತು ಕಿರುಗೂರು ಗ್ರಾಮ ಕಾರಳಾನ ಮಡಿಕೇರಿ ದೇಚೂರು ಪುಟಾಣಿ ನಗರದಲ್ಲಿ ವಾಸಂಜ ಗಾಂಡಂಗಡ ಶಂಕರಿ ಗಣಪತಿ ಎಂಗ ಇಂದು ಮಜ್ಜನ ಮರಣಪಟ್ಟಿತ್ತು. 76 ಬೈತ್ರ ಗಾಂಡಂಗಡ ಶಂಕರಿ ಗಣಪತಿ ಎಂಗಡ ಚಾವುತಡಿನ ದೇಚೂರು ಸ್ವಂತ ಮನೆಯಲ್ಲಿ ನಾಳೆ ಮಜ್ಜನ 12 ರೊಳಿಯ ಕೂಟಿತ್ತು. ಕೊಡವ ಸಮಾಜ ಕ್ಯಾಕೊಳತ್ಲ ಅಕಿರಿ ಕಾರ್ಯ ನಡ್ಪ. ಮಡಿಕೇರಿ ವಿದ್ಯಾನಗರ ನಿವಾಸಿ ಬಿಯು ಶೇಷಪ್ಪ ಅವರ ಪತ್ನಿ ಪ್ರೇಮಾ ಅವರು ಇಂದು ಸಂಜೆ ನಿಧನರಾಗಿದ್ದಾರೆ. ಪ್ರೇಮಾ ಅವರ ಅಂತ್ಯಕ್ರಿಯೆ ನಾಳೆ ಬೆಳಗ್ಗೆ 11 ಹೆಮ್ಮೆತಾಳು ಹಾಲೇರಿ ಗ್ರಾಮದಲ್ಲಿ ನಡೆಯಲಿದೆ. ನಿಧನ ಸುದ್ದಿ ಕೇಳಿದಿರಿ. ಕೇಳುಗರೆ, ಅನಿವಾರ್ಯ ಕಾರಣಗಳಿಂದಾಗಿ ಸುದ್ದಿ ಸಮಾಚಾರ ಪ್ರಸಾರವಾಗುತ್ತಿಲ್ಲ, ಅದಕ್ಕಾಗಿ ವಿಷಾದಿಸುತ್ತೇವೆ.